ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಂಡರೂ ಸಹಿತ ಮಳೆಯ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ ಮಧ್ಯಾಹ್ನದ ನಂತರ ಮೋಡ ಮುಸುಕಿದ ವಾತಾವರಣ, ಗುಡುಗು ಮಿಂಚಿನ ವಾತಾವರಣ ಕಂಡುಬಂತು ಅಂತಂದ್ರೆ ಸ್ಥಳೀಯ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಹಂಗಾಗಿರುವಂತಹ ಸಾಧ್ಯತೆಗಳು ಇರ್ತವ. ಅದಕ್ಕಾಗಿ ತಾವು ಜಾಗೃತರಾಗಿರಬೇಕು. ಸಿಡಿಲು ಬಿರುಸಾದಂತಹ ಮಳೆ ಗಾಳಿಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಮಣ್ಣಿನ ಮಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿನ ಅನುಭವ ಕುರಿತು ಕಾಳಗಿ ತಾಲೂಕಿನ ರಟಕಲ ಗ್ರಾಮದ ಸಾಯಮ್ಮ ತುಕಾರಾಮ್ ರೀಕುಳಗಿ ಹಾಗೂ ನರಸಪ್ಪ ತುಕಾರಾಮ್ ರೀಕುಳಗಿ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ನಮ್ಮ ಸ್ಟುಡಿಯೋದೊಳಗ ಕಾಳಗಿ ತಾಲೂಕು ರಟ್ಕಲ್ ಗ್ರಾಮದ ಸಾಯಮ್ಮ ತುಕಾರಾಮ್ ರೇಕುಳಿಗೆಯವರು ಮತ್ತು ಅವರ ಚಿರಂಜೀವ ನರಸಪ್ಪ ರೇಕುಳಿಗೆಯವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಅವರ ಅನುಭವಗಳನ್ನ ಕೇಳೋಣ. ಅವರು ಮಾವಿನ ಕೃಷಿಯನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದು ಸಾವಯವ ಕೃಷಿ ಒಳಗ ಮಾವಿನ ಬೆಳೆಯನ್ನ ಬೆಳೀತಾ ಇದ್ದಾರೆ. ಅವರ ಅನುಭವ ನಮಗ ನಿಮಗ ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕು. ಯಾಕಪ್ಪ ಅಂತಂದ್ರೆ ಬಹಳ ಕಷ್ಟದಿಂದ ಅವರು ಮಾವಿನ ಕೃಷಿ ಮಾಡ್ತಾ ಇರೋದನ್ನ ಅವರ ಮಾತುಗಳಿಂದ ನಾವು ತಿಳ್ಕೊಂಡಿದ್ದೀವಿ. ಸಾಯಮ್ಮ ಅವರ ಬದುಕಿನ ವೃತ್ತಿ ಏನಪ್ಪಾ ಅಂತಂದ್ರೆ ಮೊದಲಿಗೆ ಅವರು ಕಸಬರಿಗೆಗಳನ್ನ ಮಾಡ್ತಾ ಇದ್ರು. ಕಡ್ಡಿ ಕಸಬರಿಗೆಗಳನ್ನ ಮಾಡಿ ಈಗಾದ್ರೂ ಮಾಡ್ತಾರೆ. ಕಸಬರಿಗೆಗಳನ್ನ ಮಾಡಿ ಅವರು ಮಾರಾಟ ಮಾಡುವಂತಹ ತಮ್ಮ ವೃತ್ತಿ ಜೀವನವನ್ನ ನಡೆಸುವಂತಹ ಒಂದು ಕಾಯಕದೊಳಗ ತೊಡಕೊಂಡಿದ್ರು. ಬರ್ತಾ ಬರ್ತಾ ಅವರು ಮಾವಿನ ಕೃಷಿಗೆ ಬರ್ತಾರೆ. ಯಾವ ರೀತಿ ಮಾವಿನ ಕೃಷಿ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲ ಸಾಯಮ್ಮ ತುಕಾರಾಮ್ ರೇಕುಳಿಗಿ ಅವರೇ ಮತ್ತೆ ನರಸಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಸಾಯಮ್ಮ ಅವರೇ, ಈಗ ತಾವು ಮಾವಿನ ಕೃಷಿ ಮಾಡ್ತಾ ಇದ್ದೀರಿ, ಆದ್ರೆ ಅದಕ್ಕಿಂತ ಮೊದಲು ಕಸಬರಿಗೆ ಮಾಡಿ ಮಾರಾಟ ಮಾಡುವಂತಹ ಒಂದು ವೃತ್ತಿಯನ್ನ ಅವಲಂಬಿಸಿದ್ರಿ. ಕಸಬರಿಗೆ ಮಾಡುವಂತಹದ್ದೇನು ನಿಮ್ಮ ಮನೆತನದ ವೃತ್ತಿ ಕಾಯಕ? ಹೌದ್ರಿ. ಅದ್ ಹೆಂಗ್ ಮಾಡ್ತಾ ಇದ್ರಿ? ಎಲ್ಲಿಂದ ಸಂಪನ್ಮೂಲ ಬಳಸಿ ಕೆಲಸ ಮಾಡ್ತಾ ಇದ್ರಿ? ಮತ್ತೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಹೆಂಗಿತ್ತು ಬದುಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಬನಕ್ ಹೋಗಿ ಕೊಯ್ಕೊಂಡು ತಂದು ಮಾಡ್ಬೇಕ್ರಿ. ಒಣಗ್ಬೇಕು, ಬಡಿಬೇಕು, ಸೀಳ್ಬೇಕು, ಕಟ್ಬೇಕ್ರಿ. ಹಳಗ್ ಹೋಗಿ ಸಿಂಧಿ ಬಾರಿಗಿರಿ. ಸಿಂಧಿ ಬಾರಿಗೆ ಪಡಿ ತರಂದು ಒಣೆ ಹಾಕ್ಬೇಕು. ಒಣೆ ಹಾಕಿ ಏನದ ಬಡ್ದು ಸೀಳಿ ಕಟ್ಬೇಕ್ರಿ. ಕಟ್ಟಿಗೇಸಿ ಮತ್ತ ಗೀರ್ಬೇಕ್ರಿ. ಸಣ್ಣ ಕೂದಲಪ್ಪ ಗೀರಿ ಮಾಡಿ ತಂದಿಗೇಸಿ ಅವಾಗ ಅವಾಗ ನಾವು ಹಳ್ಳಿ ಮೇಲೆ ಮಾರ್ತಿದೇವ್ರಿ. ಹಳ್ಳಿ ಮೇಲೆ ಮಾರದ್ ಬಿಟ್ಟು ಈಗ ಗುಲ್ಬರ್ಗದವ್ರು ಜರ ಪರಿಚಯ ಆದವ್ರಿ. ಆಗಣ ಏನದ ನಮ್ ತಂದ್ ಹಾಕ್ರಿ ಅಮ್ಮಣ, ತಂದ್ ಹಾಕ್ಲತ್ತೀವ್ರಿ ಗುತ್ತಿಗೆ. ಅವ್ರಿಗೆ ತಂದ್ ಹಾಕೋದು ನಮ್ ಮಗ ಇದ್ ಜರ ದೊಡ್ಡ ಆದನು, ಅವನ ಕೈಲಿ ಕಳ್ಸಲತ್ತೀವ ನಾವು. ಮೊದ್ಲೇ ನೀವು ಒಬ್ಬರೇ ಮಾಡ್ತಿದ್ರಿ ಅದನ್ನ? ಸಿಂಧಿ ಕಸಬರಿಗೆ ನೀವು ಒಬ್ಬರೇ ಮಾಡ್ತಿದ್ರಿ ಅಥವಾ ನಿಮ್ ಮನೆಯಾಗ ಎಲ್ಲರೂ ಕೂಡೆ ಮಾಡ್ತಿದೇವ್ರಿ? ನಾವು ಎಲ್ಲರೂ ಕೂಡ ಎಲ್ಲಕ್ಕ ನಾವು ಗಂಡ ಹೆಣ್ತೀನಿ, ಯಾರು ಇಲ್ಲ, ಹತ್ತಿ ಇಲ್ಲ, ಮಾವು ಇಲ್ಲ, ಯಾರು ಇಲ್ಲ, ನೀವಿಬ್ರೆ ಮಾಡ್ತಾರೆ? ಗಂಡ ಹೆಣ್ತೀನಿ ಮಾಡ್ತಿದೇವ್ರಿ ಅಷ್ಟೇ. ಅದೇ ಮಾಡ್ಕೋತ ಮಾಡ್ಕೋತ ಇದು ಜೀವನ ಇಷ್ಟೇ ಏಜ್ ದಿನ ಅಂತ ಇರ್ತಾವ. ಭಾರಿ ನಂದೇ ಆಯ್ತು ಸಿಂಧಿ ಗಿಡ ಅಂದ್ರೆ ಬನ್ನಕ್ಕೆ ಹೋಗಿ ತಗೊಂಡ್ ಬರ್ತಿದ್ರಿ ತಗೊಂಡ್ ಬರ್ಬೇಕ್ರಿ ಸಿಂಧಿ ಏನ್ ಮಾಡ್ತಿರೋ ಸರ್ ಸಿಂಧಿ ಮಾರ್ತಿರಲ್ರಿ ಆ ಟೈಮ್ನಾಗ ಬಹಳ ಇತ್ತು ಗಿಡ ಎಲ್ಲ ಸಿಂಧಿನೂ ಬಂದೈತ್ರಿ ಎಲ್ಲ ಈಗ ಏನದಂದ್ರ ಹೊಲದಗಳ ಮೇಲೆ ಅವಲಂಬಿತ ಬಹಳ ಐತ್ರಿ ಮಂದಿ ಅವ್ಕಿಂತ ಕಿತ್ತಿಗೆ ಸಲ ಹೊಲಗಳು ಮಾಡ್ಕೊಳತ್ತರ್ರಿ ಕಮ್ಮ ಆಗ್ಯಾದ್ರಿ ಹಿಂಗಾಗಿ ಇವ್ರಿಗೆ ಏನಾಯ್ತ್ರಿ ಇಲ್ಲ ಹಿಂಗ ಕಮ್ಮ ಹಾಕೋತ ಹೊಂಟತು ಈ ಭಾರಿಗಿರ್ ನಮ್ಮ ಬೊಂಬೆ ತನ ಹೋತಿರ್ ಸರ್ ಹೋಲ್ಸೇಲ್ ಅಂತ ಹೋತಿರಿ ಸರ್ ಅವ್ರ ಬಟ್ಟೆ ಮಿಲ್ ಹೋದಿದ್ರೆ ಅದು ಏನ್ ಮಾಡ್ತಿರೋ ಮುಂದೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಅಂದ್ರೆ ಬಟ್ಟೆ ಮಿಲ್ ನಮ್ಗೆ ಗೊತ್ತ ತೊಗೊಂಡ್ಗೆ ಸರ್ ಅವ್ರು ಹೋಯ್ತಿರ ಕಡ್ರಿ ಹಂಗೆ ಮಾಡ್ಕೋತ ಮಾಡ್ಕೋತ ನಾವು ಬಹಳ ಸಣ್ಣವ್ರಿದ್ದೀರಿ ಅವ್ರಿ ಸುಮ್ ನೋಡ್ತಿದ್ರು ಅಟ್ಟರ್ ಸ್ಕೂಲ್ಗೆ ಹೋಗ್ತಿದ್ರು ನಾವ್ರ ನಮ್ ತಾಯಿಯವರು ನಮ್ ತಂದೆಯವ್ರು ಅಷ್ಟೇ ಮಾಡೋರ್ರಿ ಮುಂದೆ ನಾವು ಹೇಳ್ತಾ ಹಂಗಿದ್ದಾಗ ರೀ ಮಾವಿನ ಗಿಡ ಒಂದು ಗುತ್ತಿಗೆ ತೊಗೊಂಡೆ ಸರ್ ಹಿಂಗ ಒಬ್ರು ಗೌಡ್ರು ಬಲ್ರಿ 4 ಎಕರೆ ಒಳಗೆ ಒಂದು 200 ಗಿಡ ಇದ್ದೀವಿ ಸರ್ ಅವ್ರು ಒಂದ್ಸರಿ ಏನದಂತಂದ್ರೆ ಹಿಂಗ ಗಿಡ ಕೊಡವ ಹೆಂಗ್ರಿ ಅಂತ ಹೋಗಿ ಕೇಳಿದ್ರು ಕೊಡ್ತೇವ್ರಿ ಅಂತಂದ್ರ ಅವ್ರು ಕೊಡ್ತೇವ್ ಅಂದ್ಮ್ಯಾಕ ಸರ್ ಯಾಕೆ ನಾವು ತೋತೇವ್ರಿ ಮಾಡ್ತೇವೆ ವರ್ಷಿಗೆ ಅಂತ ಹಾ ನಾವು ಮಾಡಿದೆ ಸರ್ ವರ್ಷಿಗೆ ಎಷ್ಟು ಕೊಡ್ರಪ್ಪ ಒಂದ 30,000 ರೂಪಾಯಿ ಅಂತಂದ್ರ ಫಸ್ಟ್ ಯಾಕೆ ಅಂತಂದ್ರೆ ನಮ್ಮ ಮಾಮರ್ ನಾವು ಪಾಟ್ನಾ ಕಲ್ತಿಗೆ ಮಾಡಿದೇವ್ರಿ ನೆಕ್ಸ್ಟ್ ವರ್ಷಿಗೆ ಏನೈತ್ರಿ ಅವ್ರ ನಮ್ಮ ಮಾಮರಿಗೆ ನಾವು ಕಲಿಯಲಪ್ಪ ಅಂತಂದ್ರು ನೀವೇ ಮಾಡ್ಕೋರಿ ನಮ್ಗೆ ಆಗಲ್ಲ ಅಂತಂದ್ರು ನಮ್ ತಾಯಿ ತಂದಿ ನಾವ್ ಎಲ್ಲರೂ ಅಲ್ಲೇ ಒಂದು 22 ಎಕರೆ ಹೊಲ ಅದರಿ ಸರ್ ಅವ್ರ ಗೌಡ್ರಿ 4 ಎಕರೆ ಅಷ್ಟೇ ಮಾವಿನ ತೋಟ ಅದರಿ ಅವ್ರೇನಂದ್ರು ಇಲ್ಲೇ ರೂಮ್ ಕೊಡ್ತೇವ ತೋಟದಾಗ ಇಲ್ಲೇ ರೀ ನೀವ್ ಎಷ್ಟು ವರ್ಷ ಇರ್ತೀರಿ ಇರಪ್ಪ ಮಾಡ್ಕೋರಿ ಅಂತಂದ್ರು ಹಂಗೆ ವರ್ಷ ವರ್ಷ ಮಾತಾಡ್ತಿದೇವ್ರಿ ಬ್ಯಾಸ್ಗಿ ಒಳಗ್ರಿ ಮಾವಿನ ಸೀಸನ್ ಮಾಡ್ಕೋತೀವ್ರಿ ಈ ಮಳೆಗಾಲ ಈಗ ಏನಂತಂದ್ರಿ ಮುಂಗಾರದಾಗ್ರಿ ಹಿಂಗಾರದ ಒಳಗ ಏನಂತಂದ್ರೆ ಇದೇ ಮಾಡ್ಕೋತೀವ್ರಿ ಅಂದ್ರೆ ಒಂದ್ ತಿಂಗಳಷ್ಟಾರ ಏನದಂತಂದ್ರೆ ಈಗ ನಾವು ಮಾವಿನ ಸೀಸನ್ ಮಾಡ್ತೇವ್ರಿ ಒಂದ್ ತಿಂಗಳ ಏನು ಮಾಡಬ್ಲೇನೆ ಇಲ್ರಿ ಅದೇ ಮಾಯಿಕಾಯಿ ಕಡೆಯದ್ರಿ ಅಡಿ ಹಾಕದ್ರಿ ಅವ್ಕ ಏನಿದಂತ ನೋಡ್ಕೊಂಬೋದ್ರಿ ಹಿಂಗ್ ಜರ ಬಾಲ್ಯ ಬರಲ್ಲಬ್ಲೆ ನೋಡೋದ್ರಿ ಯಾಕಡೆ ಹೋಗಬ್ಲೇ ಇರಲ್ಲ ಸರ್ ಅದಕ್ಕೆ ಅಲ್ಲೇ ಮಾಡೋದ್ರಿ 5 ವರ್ಷ ಮಾಡಿದೆ ಸರ್ ಒಬ್ಬರದೇ ತೋಟ ಮುಂದೇನಂತಂದ್ರೆ ನಾವು ಕೊಡಲ್ಲಪ್ಪ ನಾವು ಹೆಚ್ಚಿ ಪಟ್ಟು ಕೊಡ್ತೇವ ಹಂಗ ಹಿಂಗಲ್ಲ ಅದ್ರಿ ಬೇರೊಬ್ರು ಬಂದಿಗೆ ಸರ್ ಕಾಂಪಿಟೇಷನ್ ಮಾತಾಡಿದ್ರು ಕಾಂಪಿಟೇಷನ್ ಹಿಂಗ 5 ವರ್ಷದಿಂದ ಒಮ್ಮೆ ಕೊಡ್ತೇವ್ರಿ ನಾವು 5 ವರ್ಷಕ್ಕ 5 ಲಕ್ಷ ರೂಪಾಯಿ ಕೊಡ್ತೇವ ಅಂತಂದ್ರು ಸರ್ ಅವ್ರು ಅಂದ್ರೆ ನೀವು ಮತ್ತೆ 5 ಲಕ್ಷ ಕೊಡಪ್ಲೆ ಅಂತಂದ್ರೆ ಮಾಡ್ರಿ ಇಲ್ಲದ್ರ ಬ್ಯಾಡ ಅಂತಂದ್ರು ಸರ್ ಅಂದ್ರೆ ನಾವಂತಂದ್ರೆ 5 ಲಕ್ಷ ಎಲ್ಲಿಂದ ಕೊಡಬ್ರಿ ನಿಮ್ಗೆ ಒಂದೇ ಸರಿ ಆಗಲ್ ಕೊಡೋದಂತಂದ್ ನಾನು ಮಾಡಿದ್ರೆ ಸುಮ್ನೆ ಯಾಕೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟೇವ್ರಿ ಅಂತ ಪರಿ ಈಗ 1 ವರ್ಷ ಹೆಚ್ಚಿಗೆ ಮಾಡ್ತಾರ 1 ವರ್ಷ ಕಮ್ಮಿ ಮಾಡ್ತಾರೆ ಹೋಗ್ರಿ ಕಾಯಿನ ಹೆಚ್ಚಿಗೆ ಹಿಡಿದ್ರೆ ಒಂದ್ಸರಿ ಕಮ್ಮಿ ಹಿಡಿತಾರೆ ಈಗ ನಾವು ಇಷ್ಟು ಕೊಟ್ಟ ಮ್ಯಾಗ ನಾಳೆಗೆ 1 ವರ್ಷನಾಗ ಏನರ ಕಮ್ಮಿ ಆಯ್ತ್ರಿ 200 ಗಿಡ ಅವ್ರ 200 ಗಿಡದಾಗ 50 ಗಿಡಕ್ಕೆ ಆಯ್ತ್ರಿ ಅಂತಂದ್ರೆ ಅದ ಹೆಂಗ್ ಮಾಡ್ಬೇಕ್ರಿ ಅಂತ ನಾವು ತಂದೇವಿ ಅದು ನಮಗ ಹೇಳೋದಿಲ್ಲಪ್ಪ ಅಂತಂದ್ರು 5 ವರ್ಷದೊಳಗೆ ಎಷ್ಟ ಆಗ್ತದ ಎಷ್ಟು ಬಿಡ್ತದ ನಮಗಾದ್ರೆ ಎಷ್ಟು ದುಡ್ಡು ಕೊಟ್ರೆ ನಾವು ಕೊಡ್ತೇವೆ ಎಲ್ಲರೂ ಕೊಡಲ್ಲ ಅಂತಂದ್ರೆ ಸರ್ ನಗದೇ ಕೊಡ್ಬೇಕ್ರಿ 5 ಲಕ್ಷ ಇದೇ ವರ್ಷ ಅನಿಸ್ಬೇಕಂತಂದ್ರೆ ಔಟ್ ಆಗಲ್ರಿ ಅಂತಂದ್ರು ಬಿಟ್ಟಿಗೆ ನಮ್ಗೂ ಏನೈತ್ರಿ ಈಗ 5 ಲಕ್ಷ ರೂಪಾಯಿ ಇವ್ರಿಗೆ ಕೊಡೋ ಬದಲು ಯಾಕೆ 5 ಲಕ್ಷ ರೂಪಾಯಿದಾಗ ನಮ್ ಭಯನೇ ಆಗ್ತದ ನಮ್ಮ ಹೊಲ್ದಾಗ ಒಟ್ಟಾರೆ 60-70 ಮಾಡ್ತಿದ್ದೇವ್ರಿ ಅವ್ರು ಹಂಗೆ 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಬಿಡೋದತ್ರಿ ಮತ್ತೆ ಕೊಡೋದ್ರಿ ಇವ್ರಿಗಂತ ನಾವು ಭಯ ಹೊಡೆದೇವ್ರಿ ನಮ್ಗೆ ಅಂದ್ರೆ ನಿಮಗೆ ಮೊದಲು ನೀರಾವರಿ ವ್ಯವಸ್ಥೆ ಇದ್ದಿಲ್ಲ ಸರ್ ನಿಮ್ಮ ಹೊಲ ಎಷ್ಟಿತ್ತು 2 ಎಕರೆ 15 ಗುಂಟೆ ಇತ್ತು ಸರ್ 15 ಗುಂಟೆ 15 ಗುಂಟೆ ಒಳಗೆ ಕ್ಯಾನಲ್ ಹೋಯ್ತು ಸರ್ ಅದು ಒಂದು 10 ಗುಂಟೆ ರೀ 10 ಗುಂಟೆ ಕ್ಯಾನಲ್ ಹೋಗ್ಯಾದ್ರಿ ಕ್ಯಾನಲ್ ಹೋದ ಮ್ಯಾಕ್ರಿ ಕಟ್ ಆಗಿದೆ ಸರ್ 2 ಎಕರೆ 5 ಗುಂಟೆ ಅದ ಸರ್ 2 ಎಕರೆ ಒಳಗೆ ನೀವು ಒಕ್ಕಲ್ತನ ಮಾಡ್ತಾ ಇದ್ದಿಲ್ಲ ಮಾಡ್ತಿರಿ ಸರ್ ಕ್ಯಾನಲ್ ಏನ್ ಹೋಯ್ತು ಹೋಯ್ತು ಬೀಳ್ ಹಾಕಿದೇವ್ರಿ ಬೀಳ್ ಹಾಕಿ 5-6 ವರ್ಷ ಊರೇ ಬಿಟ್ಟು ಹೋದೇವ್ರಿ ಒಟ್ಟ ಅವ್ರ ಹೊಲ್ದಾಗ ಇದ್ದೇವ್ ಅಂತ ಹೇಳತ್ತೀನಿ ನೋಡ್ರಿ ಕಂಟಿನ್ಯೂ ಮಾತ್ರ ನಾ ಡೈಲಿ ಬರ್ತೀವ್ರಿ 8th ಕ್ಲಾಸ್ ಇದ್ದೀರ ಅವ್ರಿ ಅಲ್ಲಿಂತ ಟೆಂಪೋ ಬರ್ತೀವಿ ಸರ್ ನಾವು ಬಂದ್ರೆ ಅಡಗಲ್ ಬಂದ್ ಸಾಲಿಗ್ ಬಂದ್ ಮತ್ ಹೋಗ್ತೀರಿ ಹಿಂಗಾಗಿ ಸರಿ ಬಾಳೆ ಬಣ್ಣದ ಬಿಟ್ಟೇವಲ್ರಿ ಬಾಯಿ ಹೊಡೆದೇವ್ರಿ ನಮ್ಮ ಹೊಲ್ದಾಗ ದುಡ್ಡು ಖಾಲಿ ಆಯ್ತ್ರಿ ನಂಬಲ್ಲಿ ನೋಡ್ರಿ ಬಾಯಿ ಇಮಿಡಿಯೇಟ್ ಆಗಿ ಸೌಗಿಂದಾಗ ಹಚ್ಚಬೇಕಂತಂದ್ರೆ ಆಲಿಲ್ಲ ಸರ್ ಬಾವಿ ಹೆಂಗ್ ಹೊಡೋದ್ರಿ ಬಾವಿ ಹೊಡೆದಕ್ಕಿಂತ ಬೋರ್ವೆಲ್ ಮಾಡಿದ್ರೆ ಬೋರ್ವೆಲ್ ಮಾಡಿದ್ರೆ ಕರೆಂಟ್ ವ್ಯವಸ್ಥೆ ಇದಿಲ್ಲ ಸರ್ ಬಹಳ ದೂರ ಐತ್ರಿ ಅವಾಗಾದ್ರು ದೂರ ಐತ್ರಿ ನಾವು ಬಾಯಿ ಹೊಡೆದ್ರು ದೂರ ಐತ್ರಿ ಸರ್ 10 ಕಂಬ ಬೀಳ್ತೀವಿ ಸರ್ ಈಗ ನಾವು ಸ್ವತಃನೇ ಖರ್ಚ ಮಾಡಿರೋ 15,000 ರೂಪಾಯಿ ಒಂದ್ ಕಂಬ ರೀ ಎಲ್ಲ ವೈರ್ ಬಂತ್ರಿ ಅವ್ರ ಹಾಕರ್ ಬಂತ್ರಿ ಎಲ್ಲ ಬಂತ್ರಿ 15,000 ರೂಪಾಯಿ ಒಂದ್ ಕಂಬ ಮಾತಾಡಿಗೆ ಸರಿ ಒಟ್ಟು 1.5 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೆ ಸರ್ ಈಗ ನಾವು ಮತ್ತೆ ಮೋಟರ್ ಅವೆಲ್ಲ ನೀರಂದು ಸ್ಟಾರ್ಟರ್ ಅವೆಲ್ಲ ತರ್ಲಾಕ ಒಂದ್ 50,000 ರೂಪಾಯಿ ಖರ್ಚ ಆಯ್ತು ನಮ್ದು ಒಟ್ಟು 2 ಲಕ್ಷ ರೂಪಾಯಿ ಖರ್ಚ ಆಯ್ತು ಸರ್ ಇದು ನೀವು ಬಾವಿ ತೆಗ್ದಿದ್ ಯಾವಾಗ ಬಾವಿ ತೆಗ್ದಿ ಸರ್ 2009 ಸರ್ 2009 ಒಳಗೆ ತೆಗದ್ರಿ ಬಾವಿ ಒಳಗೆ ನೀರ್ ಬಂದು ಸರ್ ನೀವು ಅನ್ಕೊಂಡಷ್ಟು ನೀರ್ ಸಿಕ್ಕೋದ್ರಿ ಎಷ್ಟು ಆಳ ಬಾವಿ ಸರ್ ಈಗ ಸದ್ಯಕ್ಕೆ 40 ಫೀಟ್ ಅದ ಸರ್ ಫಸ್ಟ್ ನಾವು ಹೊಡೆದಾಗ ಏನಂತಂದ್ರೆ 12 ಫೀಟ್ ಹೊಡೆದ ಸರ್ 12 ಫೀಟಿಗೆ ನೀರ್ ಸಿಕ್ಕದ್ರಿ ನಮ್ಗೆ. ನೀರ್ ಸಿಕ್ಕದ ಮ್ಯಾಗ ಸರ್ ಮುಂದೆ ಏನೈತ್ರಿ ಸ್ವಲ್ಪ ದುಡ್ಡು ಕಡಿಮೆ ಇತ್ತು ನಮ್ಗೆ. ಆ ಟೈಮಿನ ಒಳಗೆ ಒಂದ್ ವರ್ಷ ಬಿಟ್ಟೇವ್ರ ಮತ್ತೆ ಕಟ್ಟಡ ಎಲ್ಲ ಮಾಡ್ಕೊಂಡೆ ಸರ್, ಮತ್ತೆ ದುಡ್ಡು ಕಮ್ಮಿ ಇದ್ದಾಗ ಮತ್ತೆ ಕರಿಕೆಲ್ಲಿ ಕಟ್ಕೊಂಡೇವ್ರ ಮ್ಯಾಗ ನಮ್ಗೆ ಅನುಕೂಲ ಹೆಂಗದ ಸರ್ ಹಂಗ ಮಾಡ್ಕೊಂಡೇವ್ರಿ. ನಮ್ಮ ಮನೆಗೆ ನೌಕರಿ ಸಾಲ ಮಾಡಿ ಅಂದ್ರೆ ನೀವು ಏನು ಬಾರ್ಗಿ ಕೆಲಸ ಮಾಡ್ತಿದ್ರಿ ಅದ್ರದೇನ ಆದಾಯ ಬರ್ತಿತ್ತು ಅದ್ರ ಮೇಲೆ ವರ್ಷಕ್ಕೆ ಎಷ್ಟು ಉಳಿತದ್ರಿ ಅದ್ರದ್ದು ಏನಾದ್ರೂ ಹಾಕದ್ರಲ್ರಿ ಕೂಡಿಟ್ಕೊಂಡ್ರಿ. ಮತ್ತೆ ಬ್ಯಾಸಿಗೆ ಒಳಗೆ ಕೆಲಸ ಮಾಡಿದ್ರಿ, ಈ ಮಳೆಗಾಲದಾಗ ಏನ್ ಕೆಲಸ ಮಾಡ್ತೀವಲ್ರಿ ಅದು ಒಟ್ಟು ಏನದಂದ್ರೆ ಬ್ಯಾಸಿಗೆ ತನಕ ಕೂಡಿಟ್ಕೊಂಬೋದ್ರಿ. ಅಡ್ಡಿಲ್ಲ, ಈಗ ಬಾವಿ ತೆಗಿಯೋ ಮುಂದೆ ಹೆಚ್ಚಿಗೆ ದುಡ್ಡು ಬೇಕಾಗ್ತದ ಅಂತೇಳಿ ನೀವು ಹೆಚ್ಚಿಗೆ ಕೆಲಸ ಮಾಡಾಕತ್ರಿ ಅನ್ನೋದು ಬಾರಿಗೆ ಕೆಲಸ ಹೆಚ್ಚಿಗೆ ಮಾಡ್ಬೇಕಾಗ್ತದೆ. ದಿವಸಕ್ಕೆ ಎಷ್ಟು ತಾಸು ಮಾಡ್ತಿದ್ರ ನೀವು? ಏನಂದ್ರೆ ಆರು ಒಳಗೆ ಎದ್ದೇವ ಅಂತಂದ್ರೆ ಆಯ್ತು ಅದ್ರ ಮೇಲೆ ಕುಂತಂಗ. ಯಾವಾಗಿಂದ ಶುರು ಮಾಡ್ತಿದ್ರಿ ಕೆಲಸ? ಮುಂಜಾನೆ 8:30 ಕೂಡ್ತಿದ್ದೇವ್ರಿ. ಅಲ್ಲಿಂದ ಮತ್ತೆ 7:00 ತನಕ ಮಕ್ಕೊಂಬತ್ತಾನ ಅಷ್ಟೇ. ಸಂಜೆ ತನಕನೂ ಮಾಡ್ತಿದ್ರಿ? ಸಂಜೆ 8:30 ಮಕ್ಕತಿದೀವ್ರಿ. ಮತ್ತೆ ಎಲ್ಲಾ ಕೆಲಸ ಅಂದ್ರೆ ಬನಕ್ ಹೋಗಿ ಕಡ್ಡಿ ತಗೊಂಡ್ ಬರೋದು, ಅದ್ರ ನಂತರ ಅದ್ರಗೇನು ಸಂಸ್ಕಾರ ಮಾಡ್ಬೇಕು ಅವೆಲ್ಲ ಕೆಲಸಗಳನ್ನು ಮಾಡಿ ಮತ್ತೆ ಬಾರಿಗೆ ಕಟ್ಟುವಂತ ಕೆಲಸ ನೀವೇ ಮಾಡ್ತಿದ್ರಿ? ನಾವೇ ಮಾಡ್ತೀವಿ. ನೀವು ನಿಮ್ಮ ಮನೆಯವ್ರ ಕೂಡಿ ಮಾಡ್ತಾ ಇದ್ರಿ? ನಸಿನಾಗ ಇನ್ನ 5 ಗಂಟೆಗೆ ಅದು ಪರ್ಕಿ ತರ್ಲಕ್ಕೋತಿದ್ರು. ಅವ್ ಪರ್ಕಿ ತಂದು ಒಣೆ ಹಾಕಿ ಒಣಗದ ಬಳಕ ಅಡಿಗೆ ಮಾಡ್ಕೊಂಡು ತಿಂತೇವು ಏನಿಲ್ಲೋ ಹಂಗೆ ಮತ್ತೆ ಅದೇ ಬಾಳಕ್ಕೆ ಕೊಡ್ತಿದೇವ್ರಿ. ಇಷ್ಟು ಕಷ್ಟ ಮಾಡಿದೇವ್ರ. ಎಷ್ಟು ಬಾರಿಗೆ ಆಗ್ತಿದ್ವು ಒಂದು ದಿವಸಕ್ಕೆ? ಒಂದ್ ದಿವಸ ಎಲ್ಲಿ ಒಂದು 20 25 30 ಎಂದ. ಈಗ ಬಾವಿ ತೊಡೋದಕ್ಕೆ ರೊಕ್ಕ ಬೇಕು ಅಂತಂದಾಗ ಅಲ್ಲಿ ಮತ್ತೆ ಹೆಚ್ಚಿಗೆ ನೀವು ಮಾಡ್ತಿದ್ರೆ ಹೆಂಗೆ? ಎಷ್ಟು ಹೆಚ್ಚು ಮಾಡ್ತಿದ್ರಿ ಒಂದ್ ದಿವಸಕ್ಕೆ ಕೆಲಸ? ಎಷ್ಟು ಬಾರಿಗೆ ಆಗ್ತಿದ್ವು? ಹಾತಿವ್ರು ಒಂದೊಂದ್ ದಿನ 50 ಹಾತಿವು. ಜರ ಹೆಚ್ಚಿಗೆ ಹೆಚ್ಚಿಗೆ ಹಂಗೆ ಮಾಡ್ಕೋತಿದ್ರಿ. ಅವ್ನ ಕಷ್ಟ ಹೆಂಗ್ ಮಾಡ್ದೇವ್ ಹಂಗ ಆತಿತ್ ನೋಡ್ರಿ. ಸಂದರ್ ಸಾಟಿ ಹತ್ತಿವ್ರಿ 60-70 ಹಂಗಿತ್ತು. ಯಾಕಂದ್ರ ಜಾಸ್ತಿ ಕುಂತ್ರ ಎಕಡೆ ಹೋಗಲ್ದಂಗ್ರಿ. ಯಾರ ಎಕಡೆ ಕೆಲ್ಸ ಅದ ಬಾ ಅಂದ್ರ ಅಂದ್ರೆ ಇಲ್ರಿ ನಾವ್ ಬರ್ಲಕ್ ಆಗಲ್ಲ ಕೆಲ್ಸ ಅದ ಅಂತ ಹೋಲಿಲ್ಲ ಅಂತಂದ್ರ ಆತದ್ರಿ. ಹಿಂಗ ಏನ್ರ ಕಾರಣ ಕರ್ಪದ್ ಬಂದ್ರೆ ಕಮ್ರಿ. ನಾವು ಡಿಪೆಂಡ್ ಇದ್ದಾಗ್ಲಿ ಸ್ವಲ್ಪ ಕೆಲಸ ಮಾಡೋದು ಅಡ್ಡಿಲ್ಲ. ನೀವು ಏನೋ ಮನಸ್ಸು ಒಟ್ಟು ಕೆಲಸ ಮಾಡಿದ್ರಿ ಬೇಕು ನಮಗ ಅಂತೇಳಿ, ಆದ್ರ ಏನೋ ಬಾರ್ಗಿ ಕಟ್ಟತಿದ್ರಿ, ಅದ್ರ ನಂತರ ಮಾರಾಟ ಒಂದ್ ಮಾಡ್ಬೇಕಲ್ಲ, ಎಲ್ಲ ಪೂರಾ ಮಾರಾಟ ಆಗ್ಬೇಕು. ಮತ್ತ ಅದ್ ಹೆಂಗ ಆಗ್ತಿತ್ತು? ಅಲ್ಲೇ ಹಳಿ ಮೇಲೆ ಮಾರ್ತಿದೇವು, ಇಲ್ಲ ಅಂದ್ರೆ ಇಲ್ಲಿ ಗೋದಾಮ ಇತ್ರಿ. ಇಲ್ಲಿ ಅದನ್ನ ಯಾರು ಮಾಡ್ತೀರಿ? ನೀವೇ ಮಾಡ್ತೀರಿ ಅಥವಾ ಮತ್ತೆ ಯಾರು ನರ್ಸಪ್ಪ ನೀವು ಮಾಡ್ತೀರಿ? ನಮ್ ಬಾಬರ್ ಓದ್ತೀರಿ. ಈ ವಾರ ತನರಿ ಒಂದು 400-500 ಆದವ್ರಿ. ಅವ್ರು ಬಂದ್ರಿ ಇಲ್ಲಿ ಗೋದಾಮ ಇತ್ರಿ. ನಮ್ ರಡಗಲ್ದಾಗ ನಮ್ ಹೇಳೋ ಸಮಾಜದವ್ರ ಏನ್ ಹಾರಲ್ರಿ, ಅಷ್ಟು ಮಂದಿ ಕೂಡಿಗೆಸ್ ಒಂದು ಟಮ್ಟಮ್ ಮಾಡ್ಕೊಂಡ್ರಿ. ಅವಾಗ ಟಮ್ಟಮ್ ಇದಲ್ರಿ, ಇಲ್ಲ ಟ್ರಾಕ್ಟರ್ ಇದ್ದವಲ್ರಿ. ಅವ್ ಟ್ರಾಕ್ಟರ್ದಾಗ ಹಿಡ್ಕೊಂಡು ತಂದು ಗೇಸ್ರಿ. ಇಲ್ಲಿ ಸಂಡೇ ದಿನ ಬಂದ್ರಿ, ಇಲ್ಲಿ ಹಾಕಿ ಗೇಸಿ ಸಾಯಂಕಾಲ ಮತ್ ಬಂದ್ಬಿಡ್ತೀರಿ ರಡಕಲ್ಕ. ಒಮ್ಮೆ ಅವ್ರ ರೊಕ್ಕ ಕೊಡ್ತೀರಿ. ಈಗ ಒಂದ್ ವಾರಕ್ಕೆ 2,000 ಅಲ್ರಿ, 3,000 ಅಲ್ರಿ, ಒಮ್ಮೆ ಕೊಟ್ಟಿಗೆ ಅವ್ರು ತಗೊಂಡ್ಬಿಡ್ತೀರಿ. ಅಂದ್ರೆ ಏನು ಈ ಕಸಬರ್ಗಿಯಿಂದ ನೀವೇನು ಆದಾಯ ಬರ್ತಿತ್ತು ಅದು ನೀವು ಬಾವಿ ತೋಳೋದಕ್ಕೆ ಹಾಕಿದ್ರಿ? ಕಸಬರ್ಗಿ ಇದೆಷ್ಟ್ರಿ? ಅದೇನ್ ಮಾಯಿನ ತೋಟ ಮಾಡಿದೇವ್ 4-5 ವರ್ಷ ಅಂತಂದೇವಲ್ರಿ, ಅದೆಷ್ಟು ಒಂದು ಆದಾಯ ಇದ್ರಿ, ಅದು ಅದು ಕೂಡಿಟ್ಕೊಂಡು ಇದು ಮಾಡಿದೇವ್ರಿ. ಅಡ್ಡಿಲ್ಲ, ಈಗ ಬಾವಿ ಯಾವ ರೀತಿ ನೀವು ತೋರಿಸಿದ್ರಿ? ಏನು ಕೂಲಿ ಫಸ್ಟ್ ಟಚ್ ಹಚ್ಚಿದೇವ್ರಿ, ಅದ್ರಲ್ಲಿಂತ ಎಷ್ಟು ಮಾಡಿದೇವ್ರಿ ಕೆಲಸ? ಒಂದ್ 35-70 ಫಸ್ಟ್ ಮಾಡಿದೇನ್ರಿ. ಉದ್ಯೋಗ ಖಾತ್ರಿ ಒಳಗ್ ಮಾಡಿ, ಉದ್ಯೋಗ ಖಾತ್ರಿದಾಗ ಆತ್ರಿ ನಿಮಗ. ಉದ್ಯೋಗ ಖಾತ್ರಿದಾಗ ಮಾಡಿಸ್ರಿ, ಅವ್ ಏನದ ಮುಂದೇನದ ಏನ್ರ ಆತದ. ಅವು ಜಾಬ್ ಕಾರ್ಡ್ ಇರ್ತಾವ್ರಿ, ಜಾಬ್ ಕಾರ್ಡ್ನಾಗ ನಿಮ್ಗೆ ಬರ್ತಾವ ರೊಕ್ಕ, ಅವ್ರಿಗೆ ಎತ್ತಿಗೆಸ್ ಕೊಡ್ಲಾಕ್ ಬರ್ತದ ಅಂತಂದ್ರೆ. ಯಾಕೆ ಇಲ್ಲಕ್ರಿ ಅಂತ ಮಾಡಿದೇವ್ರ ಅವೆಲ್ಲ ಏನೇನೋ ಆಗ್ಲಿಲ್ಲ, ಹೋಗ್ಲಾಕ್ ಬಿಡ್ರಿ ಅಂದ್ರೆ ನಾವು ಒಟ್ಟು ಇದು ಮಾಡ್ಲಿಲ್ಲ. ಕೇರೆ ತೋಲಿಲ್ಲ ಅವ್ರು, ನಾವು ಆ ಕಡೆ ಹೋಗ್ಲಾಕ ಅಲ್ಲಿ ಬಿಟ್ಕೊಟ್ಟು. ಸುಮ್ನೆ ಯಾಕ್ರಿ ಅವ್ರು ಆಗಲ್ರಿ, ಅವ್ ಬಿಲ್ ಅಂತಂದ್ರಿ. ಆಗಲ್ಲೋದ್ರ ಇಲ್ಲಿ ಬಿಡ್ರಿ, ನಮ್ ರೊಕ್ಕ ಮನಿ ಬೇವ ನಾವು ಹಾಕಿದೆ. ಹೋಗಲಿ, ನೀರ್ ಬಿದ್ದಾವ ಅಂದ್ರೆ ಜಯಸಾಬ್ ಬಂದನು, ಎಲ್ಲ ಬಂದ್ರು, ಫೋಟೋ ತಕೊಂಡ್ ಹೋದ್ರು, ಬರ್ತಾವ್ ರೊಕ್ಕ ಅಂದ್ರು, ಯಾರು 1 ರೂಪಾಯಿ ಕೊಟ್ಟಿಲ್ಲ ನೋಡ್ರಿ ಸಾಬ್ರ. ಅಲ್ಲಿಂದ ಹಂಗೆ ಏನಂತಂದ್ರೆ ಮತ್ತೆ ಕಿರಣ್ ಹಚ್ಚಿದೇವ್ರಿ, ನಮ್ಮ ಬಾಬರ್ ನಾವ್ರಿ ಲೇಬರ್ ತಗೊಂಡೇವ್ರಿ, ತಗೊಂಡ್ ಕಿರಣ್ಲಿಂದ ಕೆಲಸ ಮಾಡಿದೇವ್ರಿ. ಮತ್ತೆ ಮುಂದೆ ಏನದ 45 ಫೀಟ್ ಆಗಿದ್ರಿ ಈಗ ಗುಮ್ಮ. ಏನಂದ್ರೆ ನಮ್ ಗಿಡಕ್ಕ ನಮ್ಗ ಅನುಕೂಲ ಅದ್ರಿ. ಅಂದ್ರೆ 45 ಫೀಟ್ ಬಾವಿ ಅದ. ಎಷ್ಟು ನೀರ್ ಅದಾವ ಈಗ? ಈಗ ನೀರ್ರಿ ಮತ್ತ ಒಂದ್ 25-30 ಫೀಟ್ ಅದಾವ. ಈಗ ಇಲ್ಲಿ ತನಕ ಏನ್ ಮಳೆ ಆಗ್ಯದ? ಮಳೆ ಆಗಿದ್ದಕ್ಕೆ ನಿಮ್ಮಲ್ಲಿ ನೀರಿನ ಒಂದು ಮಟ್ಟ ಹೆಚ್ಚಾಗ್ಯದ ಏನಾದ್ರೂ ನಿಮ್ಮ ಬಾವಿಗೆ? ಮಳೆಗಾಲ ಟೈಮಿಗೆ ನಮ್ಗೇನ್ ಕಮ್ಮ ಅಮ್ಮಪ್ಲೇನ ಕೊರತೆ ಇಲ್ಲ, ಬಾಯಿ ಫುಲ್ ಆಗ್ತದ್ರಿ. ಬ್ಯಾಸಿಗೆ ಒಳಗೆ ಏನದಂದ್ರೆ ಮತ್ತೆ ಕೆಳಗ್ ಹೋಗ್ತಲ್ರಿ, ನೀರ್ ಕೆಳಗ್ ಹೋದ್ರ ಬಿ ನಮ್ ಗಿಡಕ್ಕ ಏನ್ ನಮ್ಗೆ ಕಮ್ ಬೀಳತ್ತಪ್ಪ ಅಮ್ಮಪ್ಲೇಲ್ರಿ ನೀರು. ಈಗ ಮತ್ ಮಾವಿನ ಗಿಡಗಳನ್ನ ಎಲ್ಲಿಂದ ತಂದ್ರಿ, ಮತ್ತೆ ಯಾವಾಗ ಹಚ್ಚದ್ರಿ, ಎಷ್ಟು ಮಾವಿನ ಗಿಡಗಳನ್ನ ಈಗ ಹಚ್ಚಿರಿ, ನಿಮ್ಮ ಹೊಲದೊಳಗ ಯಾವ ರೀತಿ ಕೃಷಿ ಮಾಡ್ತಾ ಇದ್ರಿ ಮಾವಿನ ಕೃಷಿ ಒಂದ್ ಸ್ವಲ್ಪ ಹೇಳ್ತೀರಿ? 2015 ಮಾವಿನ ಗಿಡ ಸಸಿ ತಂದೇವ್ ಸರ್, ಜೆಸಿಪಿ ಲಿಂತ ಎಲ್ಲ ತೆಗೊಂಡಿದೀವ್ರಿ. ತೆಗೆದುಕೊಂಡು ಡ್ರಿಪ್ ಮಾಡಿದೇವ್ರಿ. ಒಂದ್ ಟ್ರಿಪ್ ಇನ್ನೊಂದ್ ಆಗ್ಯದ್ರಿ. ಡ್ರಿಪ್ ಇನ್ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟ ಸರ್. ಅವ್ರು 90% ಏನಿತ್ತಲ್ರಿ, 10% ಎಷ್ಟು ಕಟ್ಟದಿತ್ತಲ್ರಿ, 10% ನಾವ್ ಏನಾದ್ರು ಕಟ್ಟಿದೇವ್ರಿ. ಎಕರೆಗೆ 10,000 ಟೋಟಲ್ ಒಂದ್ 26,000 ರೂಪಾಯಿ ಕಟ್ಟಿದೇವ್ರಿ. ಅಂದ್ರೆ ಫುಲ್ ಅಮೌಂಟ್ ಕಟ್ಕೊಂಡ್ರು ಅವ್ರ ಪೆಲ್ಲೆ ರೀ. ಒಂದ್ 40,000 ರೂಪಾಯಿ ಕಟ್ಕೊಂಡ್ರು, 40,000 ಕಟ್ಕೊಂಡ್ರು ರಿಟರ್ನ್ ಏನಂತಂದ್ರೆ ನಮ್ಗೆ ಮತ್ತೊಂದ್ 26,000 ರೂಪಾಯಿ ರಿಟರ್ನ್ ಆಗ್ದ್ರಿ. ಅದು ನಮ್ಮಲ್ಲಿ ಎತ್ಕೊಂಡಿದ್ದವ್ರಿ, ಮಾರಿಗೆ ಕಟ್ಟಿದೇವ್ರಿ, ಸ್ವತಃ ಮಾಡಿದ್ರು. ಮತ್ತ ಅವ್ರು ರಿಟರ್ನ್ ಹಾಕಿದ್ರಿ ನಮ್ಮ ಅಕೌಂಟಿಗೆ ರೀ. ನೀರ್ ಬಿದ್ದ 100 ರೂಪಾಯಿ ಬಾಯಿ ಹೊಡೆದ ಮ್ಯಾಕ್ರಿ, ನೀರ್ ಖಾಲಿ ಮಾಡಕ್ ಇಂಜನ್ ಬೇಕಲ್ಲದ್ರಿ. ಇಂಜನ್ ತೊಗೊಂಡ್ರಿ, ಒಂದ್ 14,000 ರೂಪಾಯಿ ಕೊಟ್ರಿ. ಇಂಜನ್ ತೊಗೊಂಡ್ ಹಂಗೆ ಕೆಲಸ ಮಾಡ್ಕೊಂಡ್ ಬಾಯಿ ಕೆಲಸ ಮಾಡ್ಕೊಂಡ್ ಮ್ಯಾಕ್ ಆದ್ಮ್ಯಾಕ್ರಿ 2009 ಬಾಯಿ ಹೊಡೆದೇವ್ರಿ. ಬಾಯಿ ಹೊಡೆದ ಮ್ಯಾಗ ಬಿಟ್ಟೇವ್ರಿ ಸರ್, ದುಡ್ಡು ಇರ್ಲಿಲ್ಲರಿ ನಮ್ಮಲ್ಲಿ. ಈಗ ಸಸಿ ತರ್ಬೇಕಂತಂದ್ರೆ ಆಗ್ಲಿಲ್ರಿ, ಸಸಿ ತಂದ ಮ್ಯಾಗ ಮತ್ತ ಡ್ರಿಪ್ ಅದು ಮಾಡ್ಕೊಂಡೇವ್ರಿ. ಡ್ರಿಪ್ ಮಾಡ್ಕೊಂಡು ಗಸಿ ಆಯ್ತದೆ. ಸಸಿ ಎಲ್ಲಿ ತಂದ್ರಿ, ಯಾರು ನಿಮ್ಗೆ ಸಹಾಯ ಮಾಡಿದ್ರ, ಇಂಥದೇ ಸಸಿ ತಗೊಂಡ್ ಬರ್ರಿ, ಇಂಥದೇ ತಳಿ ಬೇಕು ಇಲ್ಲಿ ಚಲೋ ಬರ್ತಾವ ಅಂತ ಹೇಳಿ ಯಾರಿಗೆ ಕೇಳಿ ಮಾಡಿದ್ರಿ ನೀವು? ಈಗ ನಾವು ತೋಟ ಮಾಡಿದೇವ್ ಸರ್, ಆ ತೋಟದವ್ರಿಗೆ ಕೇಳಿದೇವ್ರಿ, ನೀವು ಎಲ್ಲಿಂದ ತಂದಿರಿ ಎಲ್ಲಿಂದಿಲ್ಲ ಅಂತ ಕೇಳಿದೇವ್ರಿ. ಹಿಂಗ ಪೆದ್ದಪುರದಾಗ ತಂದಿವ್ ಅಂತಂದ್ರು. ಪೆದ್ದಪುರದಾಗ ಇಲ್ರಿ, ಹೈದರಾಬಾದ್ ಬಿಲ್ರಿ, ಸಂಗಾರೆಡ್ಡಿ ಕಡೆಗೆ ವ್ಯಾಪಾರ ಮಾಡಿದೇವ್ರಿ ನಾವೇರಿ. ಯಾವ ಮಾಡಿದ್ರೆ ಚಲೋ ಅದ ಅಂತಂದ್ರೆ ಈ ಮಲ್ಲಿಕ, ದಶರ, ಕೇಸರ, ಹಿಮಾಯತ್ ಗುಲ್ಬರ್ಗ್ ಮಾರ್ಕೆಟ್ ಬರ್ತೀವಿ, ಸೂಪರ್ ಮಾರ್ಕೆಟ್ ಬರ್ತೀವಲ್ರಿ ಗುಲ್ಬರ್ಗ್ ರೀ. ಈ ಮಾರ್ಕೆಟ್ ನಾಗ ಯಾವ ಡಿಮ್ಯಾಂಡ್ ಅದ ಅಂತ ಜರ ಗೊತ್ತಾಗಿತ್ತಲ್ರಿ. ಹಿಂಗಾಗಿ ಅದೇ ಏನದಂದ್ರೆ ಮುಂದ್ರಲ್ಲಿ ನಮ್ ಜರ ಬದಕ್ರಿ, ನಮ್ ದೊಡ್ಡಪ್ಪರ್ ಇರ್ತಾರ್ರಿ, ಅವ್ರಿಗೆ ಹಚ್ಚಿಗೆ ರೆಕಂಡ್ ನಾವು ಕೇಳ್ಕೊಂಡೇವ್ರಿ ಸಸಿ ಹೆಂಗ್ ಸಿಗ್ತಾವ ಹೆಂಗ ಅಂತ. ಅವ್ರ ಬ ಸಿಗ್ತಾವ ಬರಪ್ಪ ಅಂತಂದ್ರಿ. ಬಾಬಾರ್ ನಾವು ಹೋದೇವ್ರಿ, ಹೋಗಿ ಸರಿ ತೊಗೊಂಡ್ ಬಂದಿರ್ ತಂದ ಮ್ಯಾಗ್ರಿ ಎಲ್ಲ ಗುಂಡಿ ತಂದು ಮಳಿನೇ ಹೋಯ್ತ್ರಿ. ಒಂದ್ ತಿಂಗಳ ಎರಡ್ ತಿಂಗಳು ಬಾವಿ ಇತ್ತಲ್ಲ ನಿಮ್ ಕಡೆ, ಮಾಯನ್ ಗಿಡ ರೀ, ಮನಿ ಮುಂದೆ ಇಳಿಸ್ಕೊಂಡಿದೇವ್ರಿ, ಹೊಲ ತಂದಿದ್ದೇಲ್ರಿ. ಡ್ರಿಪ್ ಮಾಡಿಲ್ಲ, ಟ್ರಪ್ ಮಾಡಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ, ಹಚ್ಚಿದ್ರು ಸಸಿ ಸತ್ತೋತಾವ್ ಅಂತ ಹಚ್ಚಿಡ್ರಿ. ಅದಕ್ಕೆ ಮಾತ್ರ ಒಂದ್ ತಿಂಗಳ ಮನೆ ಮುಂದೆ ಇಟ್ಕೊಂಡಿವ್ರಿ. ಅಂದ್ರೆ ಈಗೇನು ನೀವು ಸಸಿ ತಂದ ಸಮಯದೊಳಗೆ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಇರಲಿಲ್ಲ, ಅದ್ ನಾಟಿ ಮಾಡ್ಬೇಕು, ಅದ್ರ ನಂತರ ಡ್ರಿಪ್ ಹಾಕ್ಬೇಕು ಅಂತ ನೀವು ಅನ್ಕೊಂಡಿದ್ರಿ. ಅಲ್ಲೇ ಮನೆ ಮುಂದೆ ಒಂದ್ ಟ್ಯಾಕಿ ಅದಾರ ಗೌರ್ಮೆಂಟ್ ಕಡೆಯಿಂದ್ರಿ, ಅದೇ ನೀರ್ ಹಾಕೋತ. ಒಂದ್ ತಿಂಗಳು ಅಲ್ಲೇ ಮನೆ ಮುಂದೆ ಸಲಿವ್ರಿ, ಒಂದ್ ತಿಂಗಳು ಸಲುವುದೇವ್ರಿ. ತಿಂಗಳ ನಂತರ ಮಳೆ ಬಂತು, ಅವಾಗ ಹಚ್ಚಿದೇವು. ಮತ್ತೆ ಡ್ರಿಪ್ ಐತ್ರಿ, ಹಿಂಗೆ ಡ್ರಿಪ್ ಆದ್ಮೇಕ ಹಂಗೆ ಹಚ್ಕೋತ ಡ್ರಿಪ್ ಚಾಲೂ ಮಾಡ್ಕೋತ ದಿನ. ನಾವೇ ಹಚ್ಕೊಂಡಿದ್ದೇವ್ರಿ, ಮಾಯಿನ ಗಿಡ ಆದ್ರೂ ಯಾರಿಗೆ ಕೂಲಿ ತಂದಿಲ್ರಿ. ನೀವು ಮನೆಯವರೇ ಕೂಡ ಕೂಲಿ ಆದ್ರೆ ದುಡ್ಡು ಎಲ್ಲಿ ತರ್ಬೇಕ್ರಿ? ಒಂದ್ ಗಿಡ ಹಚ್ಚಬೇಕಂದ್ರೆ 30 ರೂಪಾಯಿ 40 ರೂಪಾಯಿ ಕೇಳತ್ರು. ಈಗ ಹಚ್ಚುವಂತ ಸಮಯ ಇರಬಹುದು, ಇಲ್ಲ ಅದ್ರ ನಂತರ ಮುಂದಾದ್ರದ ದೇಖರೇಖಿ ನಿರ್ವಹಣೆ ಮಾಡುವಂತಹ ವಿಚಾರ ಇರಬಹುದು, ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ತೋಟಗಾರಿಕಾ ಅಧಿಕಾರಿಗಳಿರಬಹುದು, ಅವ್ರನ್ನೇನಾದ್ರೂ ನೀವು ಸಂಪರ್ಕ ಮಾಡಿದ್ರೆ ಹೆಂಗ ನಮಗೆ? ಅವಾಗ ಏನು ಮಾಡಿಲ್ಲ ನಿಮ್ಮಷ್ಟಕ್ಕೆ ನೀವೇ ಮಾಡಿದ್ರೆ, ನಮ್ಮಷ್ಟಕ್ಕೆ ನಾವೇ ಒಟ್ಟು ನಮ್ಮ ತಲೆಗೆ ಏನೈತ್ರಿ ಒಟ್ಟು ಗಿಡ ಹಚ್ಚಬೇಕು. ಎಲ್ಲಿ ಗಿಡ ಹಚ್ಚಬೇಕು ಸ್ವತಃ ನಮ್ಮನ್ನ ನಾವು ಮಾರಬೇಕಮ್ಮ ಒಂದ್ ಹೆರ್ಸ್ರಿ. ನಮ್ಮ ಮಂದಿ ಊರಾಗ ಬಿದ್ದು ಮಂದಿ ತಗೊಂಡು ನಾವು ರೊಕ್ಕ ಕೊಟ್ಟು ಎಲ್ಲಿ ತಗೋಬೇಕು? ಈಗ ನಮ್ಮ ಗಿಡಗಳು ಚಲೋ ಬೆಳಿಬೇಕು, ಅದಕ್ಕೆ ಏನ್ರಿ ವಿಜ್ಞಾನಿಗಳ ನಮಗೆ ಸಹಾಯ ಅವರಿಂದ ನಮ್ಗೆ ಏನೈತಿಲ್ಲ. ಒಟ್ ನಮಗೊಂದ್ ಏನೈತ್ರಿ, ಹೆಂಡಿ ಗೊಬ್ಬರ ಹಾಕ್ಬೇಕು ಇದಕ್ಕ. ಆಯ್ತು ಏನದಂತಂದ್ರೆ ನೀರ್ ಬಿಡ್ಬೇಕು, ಅಟ್ಟ ನೀರ್ ಬಿಟ್ಟು ತಾನೇ ಆಗ್ತದ ಅಂಬದ ಒಂದ್ ಇದು ಐತ್ರಿ. ಆಯ್ತು ಎಲ್ರ ಎಲಿಗಳ ಏನ್ರ ಹುಳ ಹೊತ್ತಿಲ್ಲ ತೋಪ ಅಂತಂದ್ರೆ ಇಲ್ಲೇ ಮಾರ್ಕೆಟ್ ಬರೋದ್ರಿ. ಅವೇನದ ಕೇಳದ್ರಲ್ಲಿ ಹಂಗ್ ಕೇಳಿಗೆ ಶನಿ ಹೋಗಿ ಹೊಡಿತಿದ್ರಿ. ಮುಂದೆ ಏನಾಯ್ತ್ರಿ, ಒಂದ್ಸರಿ ರೀ ಇಲ್ಲಿ ನಮ್ಮ ಗಿಡಕ್ಕೆ ಏನಾಯ್ತ್ರಿ ಬನ್ನಿ ಹತ್ತದ ಸರ್. ಬನ್ನಿ ಹತ್ತಿದ ಮ್ಯಾಕ ಏನಾಯ್ತ್ರಿ, ಕಾಳಿಕಾ ದುಕಾನದಾಗ ಹೋದೇವ್ರ. ಕಾಳಿಕಾ ದುಕಾನದಾಗ ಹೋದ ಮ್ಯಾಕ ಅವ್ರೇನ್ ಹೇಳಿದ್ರಿ, ಇಲ್ಲಿ ಏನದ ಕೆವಿಕೆ ಹೋರಿ, ಹಿಂಗ ಅಡ್ರೆಸ್ ಬರ್ಕೊಡ್ತೇವು, ಹೋಗಿ ಅಲ್ಲಿ ಕೇಳ್ರಿ ರಾಜು ತೆಗ್ಗಳಿ ಸರ್ ಅಂತ ಇರ್ತಾರ. ಅವ್ರಿಗೆ ಹೋಗಿ ಒಂದ್ಸರಿ ಭೇಟಿ ಆಗ್ರಿ, ನೀವು ಭೇಟಿ ಆದ್ರಂದ್ರೆ ನಿಮ್ ಗಿಡ ಉಳಿಸ್ಕೊತೀರಿ, ಇಲ್ಲೋದ್ರೆ ಹೊಸ ಗಿಡ ಬನ್ನಿ ಅಂತ ಸತ್ತ ಹೋಗ್ತು ಬಿಡ. ಸುಮ್ಮನೆ ಒಂದ್ಸರಿ ಭೇಟಿ ಆಗ್ರಿ ನೀವು, ಅದಕ್ಕೆ ಏನ್ ಹೇಳ್ತಾರ ಮುಂದಿನ ನಾವು ಮಾಡ್ತೇವ ಅಂತಂದ್ರ. ಅವ್ರು ಅಂದ ಮ್ಯಾಗ ಅದೇ ಅಡ್ರೆಸ್ ಮೇಲೆ ನಾವು ಹೋದ್ರಲ್ರಿ, ಸರ್ ಇದ್ರಿ ಯಾವತ್ತ ಹೋಗಿ ಮಾತಾಡದೇವ್ರಿ, ಹಿಂಗ ಎಷ್ಟು ಗಿಡ ಎಸಿಲ್ಲ ಅಂತ ಕೇಳಿದ್ರಲ್ಲರಿ, ಹಿಂಗ ಅವ್ರಿ ಸರ್ ಅಂತ ಹೇಳಿದ್ರಿ. ಅಮ್ಮದವ್ರ ಮುಂದೆ ಏನದ್ರಿ ಅದು ಕೆಮಿಕಲ್ ಬರ್ಕೊಟ್ರು ಒಂದ್ಸರಿ, ಕೆಮಿಕಲ್ ಬರ್ಕೊಟ್ರಿ ಅದು ಏನದ ಅಂತಂದ್ರೆ ಹಾಕದೇವ್ರಿ. ಹಾಕದ ಮ್ಯಾಗ ಮತ್ತ ಅವ್ರ ನಮ್ದೆಲ್ಲ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಬರ್ಕೊಂಡ್ರು ಸರ್. ಒಂದ್ಸರಿ ನಿಮ್ ಹೊಲಕ್ ತೋಟಕ್ ಬರ್ತೇವ ಅಂತಂದ್ರಿ, ತೋಟಕ್ ಬಂದ್ ಪೇರು ಗಿಡ ಅವೆಲ್ಲ ನೋಡಿದ್ರಿ, ಮಾವಿನ ಗಿಡ ನೋಡಿದ್ರಿ, ನೋಡಿಗೆ ಪೇರು ಗಿಡಕ್ಕೆ ಏನದಂತಂದ್ರಿ ಅವು ಹುಳ ಆಗ್ಬಾರ್ದಂತಂದ್ರೆ ಟ್ರ್ಯಾಪ್ ಕೊಟ್ರ ಅವ್ರ ಕಡೆ, ಕೆವಿಕೆ ಕಡೆಯಿಂದ ಫ್ರೀ ಕೊಟ್ರ ಅವ್ರಿ. ಅಲ್ಲಿಂದ ಏನೈತ್ರಿ ನಮಗೂ ಜರ ಚಲೋ ಅನ್ಸ್ಲತ್ತದ್ರಿ, ಕ್ಯಾಪ್ ಕೊಟ್ಟ ಮ್ಯಾಗ್ರಿ ಹುಳ ಹತ್ತೀವಲ್ರಿ ಗ್ರಾಹಕರು ತೊಗೊಂಡ ಮ್ಯಾಗ ಇವೆಲ್ಲ ನಿಮ್ ಕಾಯ್ದ ಹುಳ ಆಗ್ಯಾವ ಹಂಗ ಹಿಂಗ ಅಂತ, ಇದಕ್ಕೆ ಹುಳ ಆಗಲಿಲ್ರಿ, ಹುಳ ಆಗಲ್ಲ ಹೊಂಟತ್ರಿ. ಮುಂದೆ ಏನದ ಮಾವಿನಕಾಯಿ ಗೋಲಿ ಆಕಾರದಾಗ ಬಂದ್ ಸೈಜ್ ಅವ್ಕ ಬ್ಯಾರೆನೇ ಬರ್ತಾವ ಕ್ಯಾಪ, ಅವ್ ಕೊಡ್ತೇವ್ರಿ ನೀವು ಬರ್ರಿ ಅಂತಲತ್ತರಿ. ಹಂಗೆ ಬಂದ್ ಕೋತ ಹೋಗೋತ ನಡೆದೇವ್ರಿ. ಮುಂದೆ ಅಲ್ಲಿಂದ ಗೊತ್ತಾಯ್ತ್ರಿ ಅದು ಕೆವಿಕೆ ನಮ್ಗೆ ಒಟ್ಟ ಸಂಪರ್ಕ ಇದ್ದಿಲ್ಲ, ನಮ್ಗೆ ಏನು ಗೊತ್ತಿದ್ದಿಲ್ರಿ. ಈಗ ಏನದಂದ್ರೆ ಒಟ್ಟ ನಮ್ ಮಾವಿನಕಾಯಿ ಹುಳ ಅನ್ನೋದೇ ಇಲ್ರಿ, ಹುಳ ಅನ್ನೋದೇ ಇಲ್ಲ ಇವತ್ತಿಗೆ ಯಾರು ಹಿಂಗ ಹುಳ ಆಗ್ಯಾವಪ್ಪ ಮಾಪ್ಲೇ ಇಲ್ರಿ, ನಾವು ನೋಡಿದೇವ್ರಿ ಹುಳ ಇಲ್ರಿ. ಅಲ್ಲಿಂದ ಏನದಂತಂದ್ರೆ ಮಾತ್ರ ಮ್ಯಾಂಗೋ ಸ್ಪೆಷಲ್ ಪ್ರೇ ಮಾಡ್ಬೇಕಂತಂದ್ರಿ. ಮುಂದಿದ ಏನದಂತಂದ್ರೆ ಇವು ಕೆಮಿಕಲ್ ಏನ್ ಬಿಟ್ಟಿರ್ ಸರ್ ಅಲ್ಲಿಂದ ಕೆವಿಕೆಗ್ ಬಂದೇವ್ರಿ, ಅವಾಗ ಏನದಂತಂದ್ರೆ ಅವು ಕೆಮಿಕಲ್ ಅಮ್ಮದ ಯೂಸ್ ಮಾಡೋದ್ ಬಿಟ್ಟಿರ್ ಸರ್. ಮೊದ್ಲು ಏನ್ ಉಪಯೋಗ ಮಾಡಿದ್ರೆ ಅಷ್ಟೇ ಖರೆ, ಹಾವು ಏನ್ ಮಾಡಿದ್ರೆ ಅಷ್ಟೇ ಖರೆ ಅಷ್ಟು ಮಾಡಿದ್ರಿ. ಅಲ್ಲಿಂದ ಮುಂದೆ ಏನದ ಹೂವ ಹೊಂಟತ್ರಿ, ಕಾಯಿ ಕೂಡ್ಲತ್ತವ್ರಿ, ಅವಾಗ ಏನದ ಗ್ರೂಪ್ ನಾಗ ಆಡ್ ಮಾಡಿದ್ರಿ ನಮಗ್ರಿ, ಗ್ರೂಪ್ ನಾಗ ನಾವು ಫೋಟೋ ಹಾಕ್ಲತ್ತೇವ್ರಿ ಗಿಡದ್ರಿ. ಅದೇನದ ಏನ್ ಸ್ಪ್ರೇ ಮಾಡ್ಬೇಕು ಆಯ್ತು, ಡೆಮೋ ಕೊಟ್ರಿ ಒಂದ್ ಎರಡ್ ಸರಿ ರೀ ಮ್ಯಾಂಗೋ ಸ್ಪೆಷಲ್ ರೀ ಕೊಟ್ಟ ಮ್ಯಾಗ ನಮಗ್ ಚಲೋ ಅನಿಸ್ತವ್ರಿ. ಅಲ್ಲಿಂದ ಈಗ ಏನಂತಂದ್ರಿ ಒಂದೊಂದ್ ಸರಿ ಒಂದ್ ಹತ್ತು ಪ್ಯಾಕೆಟ್ ಹೊಡ್ಲೇತೇವ್ರಿ. ಅಲ್ಲ ಈಗ ನೀವು ಕೆಮಿಕಲ್ ಬಿಟ್ಟಿರಿ ಅಂತಂದ್ರಲ್ಲ, ಮತ್ ಈಗ ಏನ್ ಮಾಡ್ತೀರಿ? ಮತ್ ಕೆಮಿಕಲ್ ಬಿಟ್ಟು ಬೇರೆ ಏನು ಸುಣ್ಣಾರಿ ಸುಣ್ಣಾರಿ ಆಯ್ತು. ಈಗ ಏನದಂತಂದ್ರೆ ತೆಳಗ ಈಗ ಅವು ಬನ್ನಿ ಆಯ್ತು ಬರ್ಲಿ ಅಂತ ಹೇಳಿದ್ರಲ್ಲ ಸರ್, ಆಗ ಬೇರೆ ಬೆಸನಿ ಅವು ಏನದಂತಂದ್ರೆ ಹಾಕಂತಂದ್ರೆ ಅವು ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕ್ತಾರೆ, ಅವು ಬ್ಯಾಲದೊಳಗೆ ಕಲ್ಸಿ ಗಸಿ ಹಿಂಗ ಹಾಕ್ಬೇಕ್ರಿ ಅಂತ ಹೇಳಿದ್ರು. ಹಾಕ್ಲತ್ತೆ ಸರ್ ಕಂಟ್ರೋಲ್ ಅದ ರೀ, ಕಂಟ್ರೋಲ್ ಅದ. ಮತ್ತೆ ಪರಿಸರಕ್ಕೂ ಅದು ಬಹಳ ಚಲೋ ಅದ, ಕೆಮಿಕಲ್ ಇರಲಾರ್ದಂತ ಏನು ಹಣ್ಣು ತಯಾರಾಗ್ತಾವಲ್ಲ ಅದು ನಮ್ಮ ಗ್ರಾಹಕರಿಗೆ ವಿಶ್ವಮುಕ್ತವಾದಂತಹ ಒಂದು ಉತ್ಪನ್ನ ನೀವು ಕೊಡ್ತಾ ಇದ್ದೀರಿ. ಈಗ ಎಷ್ಟು ವರ್ಷದಿಂದ ಇದನ್ನ ಉಪಯೋಗ ಮಾಡಾಗತ್ತೀರಿ ನೀವು? ಅದು ಸರ್ ಏನ್ರಿ ಒಂದ್ ಮೂರು ವರ್ಷ ಆಗಿತ್ತು ಸರ್ ನಾವು ಗಿಡ ಹಚ್ಚಿರಿ. ಮೂರ್ ವರ್ಷದ ನಂತರ ಬನ್ನಿ ಹತ್ತಿದ್ವು ಅಂತಂದ್ರೆ ಗಿಡ ಒಣಗ್ಲತ್ತ ಸರ್, ಒಣಗಲತ್ತತ್ರಿ ಆಯ್ತು ಎಲಿಗಳು ಏನದಂದ್ರೆ ಪೂರಾ ಸುಟ್ಟಂಗಲತ್ತ ಸರ್, ಪಂಟೆ ಒಣಗ್ಲತ್ತವ್ರಿ. ಹಿಂಗಾಗದು ನಾವು ಇಲ್ಲಿ ಬಂದೇವ್ರಿ ಸರ್, ಅಲ್ಲಿ ಬಂದ ಮ್ಯಾಕ್ರ ಅವ್ರು ಅಲ್ಲಿ ಕಳಿಸಿದ್ರು ನಮಗ್ರಿ. ಸಡಲ್ ಅಂತಿದ್ ಏನದಂತಂದ್ರೆ ಇದು ಆಗಲ್ರಿ, ಅದ್ ಕೆಮಿಕಲ್ ಯೂಸ್ ಮಾಡಿದ ಮ್ಯಾಗ್ರಿ ಮುಂದ್ ನಂಬಲ್ ಮತ್ತ ಬರ್ರಿ ನೀವು, ನಾವ್ ಹೇಳ್ತೇವ್ರಿ ನಿಮ್ಗೆ. ಮೊದಲು ಒಂದ್ಸರಿ ವಿಸಿಟ್ಗ್ನು ಬಂದ್ರಿ ಸರ್, ಅವ್ರು ಬಂದು ನೋಡಿ ಗೆಸಿ ಅದಕ್ಕೆ ಸುಣ್ಣ ಹಚ್ಬೇಕ್ರಿ ಅಂತಂದ್ರೆ, ಕಟಿಂಗ್ ಮಾಡಿದ ಮ್ಯಾಗ ಏನಂತಂದ್ರೆ ಅದಕ್ಕೆ ಮತ್ತೆ ಸುಣ್ಣ ಹಚ್ರಿ ಅವೆಲ್ಲ ಹೇಳಿದ್ರಿ ಸರ್ ಯಾಕಲ್ಲ ಸರ್ ಅಂತಂದ್ರೆ ಅವ್ರು ಹೇಳಿದ ಪ್ರಕಾರ ನಾವೀಗ ನಡೆದೇವ್ ಸರ್. ಅಡ್ಡಿಲ್ಲ ಈಗ ಮೂರು ವರ್ಷದ ನಂತರ ನೀವು ಯಾವುದೇ ಕೆಮಿಕಲ್ ಉಪಯೋಗ ಮಾಡೋದನ್ನ ಬಂದ್ ಮಾಡಿದ್ರಿ, ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಸೂಕ್ಷ್ಮಣಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಆಮೇಲೆ ರಸಗೊಬ್ಬರ ಯಾವ್ದು ಕೊಟ್ಟಿಲ್ಲ ನೀವು ಮೊದ್ಲು ಕೊಟ್ಟಿರಿ? ಮೊದಲು ಕೊಟ್ಟಿದ್ದೇವೆ ಸರ್, ಈಗೇನು ಕೊಡ್ತಾ ಇಲ್ಲ. ಮತ್ತೆ ಅದ್ರ ಬದಲು ಏನ್ ಮಾಡ್ತಾ ಇದ್ರಿ? ಹೆಂಡೆ ಒಬ್ಬರಿ ಕುರಿ ಅವರ್ ಸರ್ ಮನೆಯವ್ರ, ಒಂದ್ 20 ಕುರಿ ಅವರಿ, ವರ್ಷಕ್ಕೊಂದ್ 2 ಟ್ರಿಪ್ ಗೊಬ್ಬರ ಬೀಳ್ತೇವೆ ಸರ್. ಅದು ಇಟ್ರಿ ಬೇರೆದವ್ರಿಗೆಲ್ಲ ಒಂದ್ 2 ಟ್ರಿಪ್ ಹೆಂಡೆ ಗೊಬ್ಬರ ತುತ್ತೇವೆ ಸರ್, ಅದು ಎರಡು ಮಿಕ್ಸ್ ಮಾಡ್ತೀವ್ರಿ. ಏನದಂತಂದ್ರೆ ಅದೇ ಹಾಕ್ತೀವಿ ಸರ್. ಈಗ ಒಟ್ಟ ಎಷ್ಟು ಗಿಡಗಳು ನಿಮ್ಮಲ್ಲಿ ಇರುವಂತದ್ದು? 350 ವರ್ಷ, 350 ಗಿಡಗಳು ಅದಾವ. ಈಗ ವಯಸ್ಸು ಏನಾಗ್ಯದ? 9 ವರ್ಷ. 9 ವರ್ಷದೊಳಗೆ ಈಗ ಎಷ್ಟು ಬೆಳೆ ತಗೊಂಡಿರಿ ನೀವು? ಈಗ ನಾವು 5 ಬೆಳೆ ತಗೊಂಡಿದ್ದೀವಿ ಸರ್. 5 ಬೆಳೆ ತಗೊಂಡಿರಿ. ಯಾವ್ಯಾವ ತಳಿ ಅದಾವ ನಿಮ್ಮಲ್ಲಿ ಈಗಾಗಲೇ ಹೇಳ್ದಂಗ? ನೀವು ದಶರಿ ಅದರಿ, ದಶರಿ ಮಲ್ಲಿಕ ಅದರಿ, ಕೇಸರ್ ಅದರಿ, ಹಿಮಾಯತ್ ಅದರಿ, 4 ಐಟಮ್. ಹೌದಾ? ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗ 1 ವರ್ಷದೊಳಗ ಎಷ್ಟು ಇಳುವರಿ ನೀವು ತಗೊಂಡಿರಿ, ಎಷ್ಟು ನಿಮ್ಗೆ ಆದಾಯ ಬಂದದ? ಆದಾಯ ಸರ್ 2 ಲಕ್ಷ ಆಗಿದ್ರಿ. 2 ಲಕ್ಷ ಆಗ್ಯದ? ಯಾವಾಗಿಂದ ಅದು 2 ಲಕ್ಷ ಆಗಿದ್ದು? ಈಗ ಇದೇ ವರ್ಷದಿಂದ ಸರ್, ಇದು ಪ್ರೆಸೆಂಟ್ ಈಗ ಆಗಿದ್ರಿ, ಕಳೆದ ಸೀಸನ್ ಒಳಗೆ ಆಗಿತ್ತು. ಈಗ ಜುಲೈದಲ್ಲಿ ಸರ್, ಇದು ಜೂನ್ ದಾಗ ಮಾಡಿದೆ ಸರ್, ಲಾಸ್ಟ್ ಎಂಡ್ ಆಯ್ತ್ರಿ. 2 ಲಕ್ಷ 2 ಎಕರೆಯಿಂದ ನೀವು ಬಂದ್ರಿ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವಂತಹ ಅವಕಾಶಗಳು ಇದೆ. ಈಗ ಒಂದ್ ಗಿಡದೊಳಗೆ ನೀವು ಲೆಕ್ಕ ಹಾಕಿದ ಪ್ರಕಾರ ಎಷ್ಟು ಹಣ್ಣಾಗ್ಯಾವ ಸರ್? ಒಂದ್ ಗಿಡಕ್ಕೆ ಅಂತಂದ್ರೆ 50-60 ಆತರಿ. 50-60 ಆತ ಸರ್ ಒಂದ್ ಗಿಡಕ್ಕೆ ಸುಮ್ಮನೆ ಇಲ್ಲಂದ್ರೆ 50 ಕೆಜಿ ತನ ಭೀ ಬರ್ತಾವ್ರಿ, 20 ಕೆಜಿ ಬರ್ತದೆ, ಯಾವ 10 ಕೆಜಿ ಬರ್ತಾರೆ, ಯಾವ್ದು 5 ಕೆಜಿ ಬರ್ತಾರೆ, ಅಂದ್ರೆ ಇದೇ ಸೇಮ್ ಲೆವೆಲ್ ಅಂತ ಬರಲ್ರಿ ಸರ್. ಈಗ ವಿಜ್ಞಾನಿಗಳು ಹೇಳೋ ಪ್ರಕಾರ, ಈಗ ವಿಜ್ಞಾನಿಗಳು ಬಂದು ಇದು 50 ಹಣ್ಣುಗಳು ಏನಾಗ್ತಾ ಇದಾವ, ಇದು ಇನ್ನೂ ಕಡಿಮೆ ಅದ, ಇನ್ನೂ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ಏನಾದ್ರು ಹೇಳ್ತಾರೆ? ಕಟಾವ್ ಮಾಡ್ಬೇಕ್ರಿ, ಇದ್ರೊಳಗೆ ಬಿಸಿಲು ಸೂರ್ಯನ ಕಿರಣಗಳು ಏನಂತಂದ್ರೆ ಒಳಗೆ ಹಿಂಗ ಇದು ಆಗ್ಬೇಕಂತ ಹೇಳ್ತಾರೆ. ಕಟಾವ್ ಹೇಳಿದ ಪ್ರಕಾರ ಮಾಡಿದೇವ್ರಿ. ಏನೇನ್ ಕೆಲಸ ಮಾಡ್ತೀರಿ ನೀವು ತೋಟದೊಳಗ? ಸದೆ ಕಳಿತೀವ್ರಿ, ಆಯ್ತು ಪಂಟೆ ಪಿಂಟೆ ಎಲ್ಲ ಕಡ್ದೇವು, ತೆಗೆದು ಹಾಕ್ತಿವ್ರಿ. ಅವು ಕಲ್ಲ ಅವರಿ, ಹೊಲ್ದಾಗ ಕಲ್ಲ ಐತೆವು, ಹೆಂಗಾರ ಇದ್ದು ನಡಿಲಾಗ ಬರ್ತಿವಿಲ್ಲ, ಹಣ್ಣಾಗಿ ಬಿದ್ದರು ಅವು ಒಡಿಲತ್ತಾವ್ರಿ. ಕೆಂಗಲ್ ಇದ್ದು ಐದಿದೇವು ಮಕ್ಕಳು ತಗೊಂಡು, ಸಸಿ ಮಗ ಮಗಳು ನಾವು ಎಲ್ಲ ಆಯ್ತೆಲ್ಲ ಕೆಲ್ಸ ಮಾಡ್ಕೋತೀವ್ರಿ ನಾವು ಇದ್ದಿದ್ದೆವು. ಅದು ಆದ ನಂತರ ಅದೇ ಭಾರಿ ಕೆಲ್ಸಾನೆ ನೋಡ್ರಿ, ಮತ್ ಕೈಯಾಗ ದುಡ್ಡು ಬೇಕಲ್ರಿ. ಈಗ ವೃತ್ತಿ ಮತ್ತ ನಾವು ಎರಡು ಮಾಡ್ಕೊಂಡೆ ಹೋಗ್ಬೇಕಲ್ಲ, ಒಂದಕ್ಕೊಂದು ಪೂರಕವಾಗಿರುವಂತದ್ದು. ಈಗ ನೀವು ಬಾಡಿಗೆ ಮಾಡಿದ್ದಕ್ಕ ಮಾವಿನ ಗಿಡಗಳನ್ನ ಬೆಳೆದ್ರಿ, ಮಾವಿನ ಗಿಡಗಳಿಂದ ಮತ್ತೆ ನಿಮಗ ಜೀವನ ಸ್ವಲ್ಪ ಹಗುರ ಆದಂಗ ಆಗ್ತದ. ಹೌದಾ? ಈಗ ನಿಮಗ ಏನ್ ಅನಿಸ್ತದಮ್ಮ, ಈಗ ಮಾವಿನ ಗಿಡಗಳನ್ನ ಬೆಳೆದ್ರಿ ಒಂದ್ ಒಳ್ಳೆ ಆದಾಯ ಅಂದ್ರ ಗ್ಯಾರಂಟಿ ಆದಾಯ ಆದಂಗ ಆಯ್ತದು, ಗ್ಯಾರಂಟಿ ಆಯ್ತದು ನಿಮಗ ವರ್ಷದೊಳಗ ಇಷ್ಟು ಬರ್ತದಪ್ಪ ನಾವು ಚಲೋ ಕೆಲಸ ಮಾಡಿದ್ರ ಅಂತ ಹೇಳಿ. ಈಗ ನಿಮಗೆ ಏನ್ ಅನಿಸ್ತದೆ, ಎಂದಾದ್ರೂ ಹಿಂಗ್ ವಿಚಾರ ಮಾಡಿದ್ರಿ ಮುಂದ್ ಮಾವಿನ ಗಿಡಗಳನ್ನ ಬೆಳಿತೀವಿ ನಮಗ್ ಹಿಂಗ ಆದಾಯ ಬರ್ತದ ಅಂತ ಯಾವಾಗಾರ ವಿಚಾರ ಮಾಡಿದ್ರಿ ನೀವು? ಮಾಡಿದಿಲ್ರಿ. ಅಂದ್ರೂ ಪೈ ಊರಿ ಹೋಗಿದೇವು ಮಂಜಿ ಹೊಲ್ದಾಗ ಯಾಕೆ ಮಾಡ್ಕೋಬೇಕಂತ ನಮ್ಮ ಮಾಡ್ಕೊಂಡ್ರ ಆತದಪ್ಪ ಅಂತ ಕೇಸಿ ಮಾಡ್ಕೊಂಡಿವ್ರಿ ನಾವು. ಅದನ್ನು ಆತದ ಇದನ್ನು ಆತದ ಅಂತ ಬರೀ ಹೊಲ್ದಾಗೆ ಇದ್ದೀವ್ರಿ ನಾವು ಊರ್ ಬಿಟ್ಟು. ಊರ ಮನೆ ಇದ್ದವ್ರು ಬಿ ಅಲ್ಲೇ ಹೊಲ್ದಾಗೆ ಉಳಿದು ಸಲ್ಕೊಂಡಿವಿ ನೋಡ್ರಿ ಇದು ಮಾಡ್ಕೊಂಡಿದ್ದೀವಿ. ನೀವು ಹೊಲ್ದಾಗ ಇದ್ರೆ ಏನಾಗ್ತದ ಪೂರ್ತಿ ನಿಗಾ ಹೊಲದ ಮೇಲೆ ಇರ್ತದ, ಏನ್ ಕೆಲಸ ಮಾಡ್ಬೇಕು ಟೈಮ್ ಟು ಟೈಮ್ ಕೆಲಸ ಮಾಡಕಾಗ್ತದ. ಈಗ ವಿಜ್ಞಾನಿಗಳು ಏನ್ ನಿಮಗ್ ಮಾಡಂತ ಹೇಳ್ತಾರ ಅದನ್ನೇ ನೀವು ಅನುಸರಿಸ್ತಾ ಇದ್ರಿ, ಪ್ರತಿಯೊಂದು ಹಂಗೆ ಮಾಡ್ತಾ ಇದ್ರಿ. ಪೈಲೆ ಕಡದಿಗಸಿ ಹಿಂಗ ಹುಲ್ಲ ಹಾಕಬೇಕಂತಂದೇವ್ ಸರ್, ಮಾಡಿದೇವ್ರಿ. ಈ ವರ್ಷ ಒಂದ್ ಜರ ಗಿಡದ ಮ್ಯಾಗಿಂದ ಹಣ್ಣು ಇದು ಮಾಡಿದೆ ಸರ್. ಗಿಡದ ಮೇಲೆ ಹಣ್ಣು ಮಾಡಿ, ಗಿಡದ ಮೇಲೆ ಹಣ್ಣಾಗಿದೆ ಬಿದ್ದಿದ ಏನದಂತಂದ್ರೆ ಅದ ಸಲುವಾಗಿ ಕಲ್ಲ ಇದೆ ಸರ್. ಭೂಮಿ ಮೆತ್ತಗಿತ್ತಂದ್ರೆ ಕಾಯಿ ಬಿದ್ದಿರ್ತಲ್ರಿ ಅದಕ್ಕೆ ಏನಾಗಲ್ ಸರ್, ಅಂದ್ರೆ ಥೋಡೆ ಹೆಂಗನು ಮಾಡಿದ್ರೆ ಥೋಡೆ ಹಿಂಗ್ ಮಾಡ್ನು ಮಾರಿದೇವ್ ಸರ್. ಯಾಕಂತಂದ್ರೆ ಇದ್ರ ಗಿಡದ ಮ್ಯಾಗಿಂದ ಹಣ್ಣ ಬಹಳ ಮಂದಿ ಕೇಳ್ತಾರೆ ಸರ್. ಈಗ ನಾವು ಹುಲ್ಲ ತಂದ್ ಹಾಕ್ತಿವ್ರಿ ಅದನ್ನ ಕೇಳ್ತಾರೆ, ಎರಡೂ ಟೆಸ್ಟಿಂಗ್ ಅದಾರಿ. ಆದ್ರೆ ಹೆಚ್ಚಿಗೆ ರುಚಿ ಬರ್ತದ ಹೇಳಾರ ಗ್ರಾಹಕರು? ಹಾ ಅಂದ್ರ ಸರ್ ಅದೇ ಕೇಳ, ಗಿಡದ ಮ್ಯಾಲ ಹಣ್ಣಾಗಿದ್ದು ಹೆಚ್ಚಿಗೆ ರುಚಿ ಅದ ಅವನೇ ಬೇಕು ನಮಗೆ. ಅವೇ ಬೇಕಂದ್ರೆ 5 kg ಹೋಯ್ಯಾರ 10 kg ಹೋಯ್ತಾರ ಸರ್. ಹೌದಲ್ಲ, ನಿಮ್ಮ ತೋಟಕ್ಕೆ ಬಂದು ಹೋಯ್ತಾರ? ತೋಟಕ್ಕೆ ಬರ್ತಾರ್ರಿ, ತೋಟಕ್ಕೆ ಬರ್ತಾರೆ. ಆಯ್ತಲ್ಲ ಊರ ಮನೆ ಅದಾರಿ, ಊರ ಮನೆಯಾಗ ಇಡ್ತೇವ್ರಿ. ಮನೆಗೆ ಬರ್ತಾರೆ? ಬರ್ತಾರೆ. ಹೌದಾ, ನೀವೆಲ್ಲಿ ಕಳಿಸೋದಿಲ್ಲ ಮಾರಾಟ ಮಾಡಕ್ಕೆ? ರೋಡಿಗ್ರಿ ನಮ್ಮ ತಯಾರ ಕೊಡ್ತಾರ್ರಿ. ಈ ಊರಾಗ ರೆಡಕಲ್ನಾಗ ಏನಾದ್ರೆ ಯಾರನ್ನು ಹೇಳಲಾಗ್ರಿ ಫೋನ್ ಮಾಡ್ತಾರ್ರಿ, 10 kg ಬೇಕ್ರಿ, ಒಂದ್ 5 kg ಬೇಕು ನಮ್ಗೆ ಅಂದ್ರಂತಂದ್ರೆ ಹಿಂಗ ವೈದ್ಯವ್ರ ಮನೆ ತನಕ ಕೊಡೋದ್ರಿ. ಈಗ ಈ ಕಡೆ ಗುಲ್ಬರ್ಗ ಯಾರು ಫೋನ್ ಹಚ್ತಾರ್ರಿ, 1-20 kg ನಮ್ಗೆ ಕಳ್ಸಪ್ಪ ಗಾಡಿ ಗಿಟ್ಟ ಅಂತ. ಆ ಟೆಂಪೋದಾಗ ಇಟ್ಟಿಗೆ ಅವ್ರ ನಂಬರ್ ಅದು ವಾಟ್ಸ್ಆಪ್ ಹಾಕ್ಬಿಡದ್ರಿ, ಅವ್ರ ಫೋನ್ ಪೇ ಮುಖಾಂತರ ದುಡ್ಡು ಕಳಿಸ್ತಾರ್ರಿ. ಆಯ್ತು, ಆ ಕಡೆ ಚಿಂಚೋಳಿ ರೀ, ಆ ಕಡೆ ಅಲ್ಲೇ ಲೋಕಲ್ ನಾಗ ಹುಣ್ಸ್ಕೊಡ್ ಸುಮ್ಕಂಡ್ರಿ, ಕಾಳಗಿತ್ತನ ಕೊಟ್ಟು ಕಳಿಸ್ತೀವಿ. ಕಾಳಗಿತ್ತನ ನಮ್ ಗಾಡಿ ಮೇಲೆ ಹೋಗಿ ಕೊಟ್ಟು ಬರ್ತೀವ್ರಿ, 80 kg 70 kg ಅಲ್ಲೇ ನಮ್ಮ ಗೇಟಿಗೆ ನಾಲ್ಕು ಉಂಟು ಮಾಡ್ತೇನ್ರಿ. ಅಂದ್ರೆ ಮಂದಿಗ್ ಗೊತ್ತಾಗ್ಯದ ಈಗ ನಿಮ್ಮಲ್ಲಿ ಮಾವಿನ ಹಣ್ಣು ಸಿಗ್ತಾವ ಅಂತ ಹೇಳಿ. ಮತ್ತ ಸಾವಯವ ಅದಾವ ಅಂತ ಹೇಳಿ ಅವರಿಗೆ ಖಾತ್ರಿ ಅದ? ಸಾವಯವ ಮಾವಿನ ಹಣ್ಣು ರುಚಿ ಮಾವಿನ ಹಣ್ಣನ್ನ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿ ಅವರಿಗೆ ಗ್ಯಾರಂಟಿ? ಗವರ್ಮೆಂಟ್ ಹಾಸ್ಪಿಟಲ್ ಅದರಿ, ಆಯ್ತು ಬ್ಯಾಂಕ್ ಅದರ್ ಸರ್, ಅವರೇ ಅಂದ್ರೆ ನಾವು ಗುಲ್ಬರ್ ತೊಗೊಂಡು ತಿಂದೇವ್ ಖರಪ್ಪ ಅಂತಂದ್ರೆ ಈ ಟೇಸ್ಟ್ ಇಲ್ಲ ಅಂದಿಗೆ ಸರ್. ಒಬ್ಬರು ತಿಂದ್ರಿ, ನಾವು ಸ್ಟಾಫ್ ನಾಗ ಗೇಸ್ ಬಂದ್ರೆ ಹೊಸ ಮಂದಿ ಗೇಸ್ ಕೊಟ್ಟರ್ರು. ಈ 3 ವರ್ಷ ಆಯ್ತ್ರಿ ಕಂಟಿನ್ಯೂ ನಮಗ್ರಿ, ಬ್ಯಾಂಕ್ ಅಂದ್ರಿ ಒಂದು ದವಾಖಾನಿ ರೀ, ಕಂಟಿನ್ಯೂ ನಡೆದ್ರಿ, ಕಂಟಿನ್ಯೂ ನಡೆದ್ರಿ. ಅದ್ರೊಳಗೆ ನೀವು ಈಗೇನು ಸೋಶಿಯಲ್ ಮೀಡಿಯಾದ ಗ್ರೂಪ್ ನೊಳಗ ಮಾವಿನ ಹಣ್ಣು ಬಂದಾವ್ ಅಂತ ಹೇಳಿ ಹಾಕಿರ್ತೀರಿ, ಅದರಿಂದ ಕೂಡ ನಿಮಗೆ ವ್ಯವಹಾರ ಆಗ್ತದ? ಹಾ ಸರ್, ಕೆ ಗ್ರೂಪ್ ಅದಲ್ ಸರ್, ಕೆ ಗ್ರೂಪ್ ನಾಗ ಹಾಕ್ತೇವ್ರಿ. ಕೆ ಗ್ರೂಪ್ ನಾಗ ಎಷ್ಟು ಸರಿ ತೊಂಬಾ ಅಂತಂದ್ರೆ ನಾವು ತರ್ಲಕ್ರಿ, ಯಾಕಂತಂದ್ರೆ ಊರಾಗೆ ಕುಡ್ಲಾಕ ಇದು ಆಗಲ್ಲ ಸರ್, ಕಡಿಮೆ ಬಿಡ್ಲತ್ತ, ಹಿಂಗಾಗಿ ಬಂದಿಲ್ರಿ ಸರ್. ಎಷ್ಟ್ ಸರಿ ಹೇಳ್ಯಾರಿ, ಒಂದ್ ಎರಡ್ ಸರಿ ಸುಮ್ ತಂದಿಗೆ ಸೋ ಸರಿ ಹೋಗ್ನಿ ಅಂತಂದ್ ಹೇಳಿದ್ರಿ, ಅಂದ್ರೆ ಬರ್ಲಾಕ ಆಗಿಲ್ರಿ. ಮುಂದಿನ ವರ್ಷನೊಳಗೆ ನೋಡ್ಬೇಕಮ್ಮದ ಆಸೆ ಅದ್ರಿ ಸ್ವಲ್ಪ. ಒಳ್ಳೇದು ಸಾಯಂ ಅವ್ರೆ, ಮತ್ತ ನರಸಪ್ಪ ಅವ್ರೆ, ಬಹಳ ಅದ್ಭುತವಾದಂತಹ ಒಂದು ಪ್ರಯತ್ನ ತಾವು ಮಾಡಿರಿ. ಒಂದು ಸ್ವಾವಲಂಬಿ ಬದುಕನ್ನ ಯಾವ ರೀತಿ ರೂಪಿಸಿಕೊಳ್ಳಬೇಕು ಅನ್ನುವಂತ ವಿಚಾರದೊಳಗ ನಿಮ್ಮನ್ನ ನೋಡಿ ಬಹುಶಃ ನಮ್ಮ ಯುವ ಮಿತ್ರರು ಕೂಡ ಕಲಿಬೇಕಾಗಿದೆ. ಯಾರಾದರೂ ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ ನಿಮ್ ನಂಬರ್ ಹೇಳ್ತೀರಿ? ಹಾ ಸರ್ ಹೇಳಿ, 9845-8391-89. ಆತ್ಮೀರೇ, ನರಸಪ್ಪ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845-8391-89 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಸಾಯಮ್ಮ ತುಕಾರಾಮ್ ರೇಕುಳಿಗೆಯವರೇ ಮತ್ತ ನರಸಪ್ಪ ತುಕಾರಾಮ್ ರೇಕುಳಿಗೆಯವರೇ, ಇಲ್ಲಿ ತನಕ ನಿಮ್ಮ ಮಾವಿನ ಕೃಷಿಯ ಅನುಭವಗಳನ್ನ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದರೊಳಗೂ ಯಾವ ರೀತಿ ಮಾವಿನ ಕೃಷಿಗೆ ಬಂದ್ರಿ ಅನ್ನೋದಕ್ಕೆ ಕೂಡ ತಮ್ಮ ವೃತ್ತಿ ಬದುಕಿನ ಅನುಭವಗಳನ್ನ ಕೂಡ ಹಂಚಿಕೊಂಡಿದ್ದೀರಿ. ಯಾವ ರೀತಿ ಒಂದಕ್ಕೊಂದು ಪೂರಕ ಆಗಿ ಕೆಲಸ ಮಾಡಿದ್ರೆ ನಾವು ಸಾಧಿಸಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಅದ. ಜಮೀನು ಸ್ವಲ್ಪ ಇದ್ರೂ ಕೂಡ ಅದರೊಳಗೆ ನಾವು ಶ್ರಮ ವಹಿಸಿದ್ರೆ, ಬದ್ಧತೆಯಿಂದ ಕೆಲಸ ಮಾಡಿದ್ರೆ, ಮತ್ತೆ ಒಂದು ಗುರಿ ಇಟ್ಟುಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ಛಲದ ಜೊತೆಗೆ ನಾವು ಕೃಷಿ ಮಾಡಿದ್ರೆ ಇವತ್ತಿನ ದಿವಸ ಎಲ್ಲಾ ರೈತರು ಯಶಸ್ವಿ ಆಗ್ತಾರ ಅನ್ನುವಂತಹ ಒಂದು ಮಾತೇನದ, ಅದಕ್ಕೆ ನೀವು ನಿಮ್ಮ ಒಂದು ಪ್ರಯತ್ನಗಳೇ ಸಾಕ್ಷಿ ಅಂತ ಹೇಳಿ ಹೇಳಬಹುದು. ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಾವಿನ ಬೆಳೆಯಲ್ಲಿನ ಅನುಭವ ಕುರಿತು ಕಾಳಗಿ ತಾಲೂಕಿನ ರಟಕಲ ಗ್ರಾಮದ ಸಾಯಮ್ಮ ತುಕಾರಾಮ್ ರೇಕುಳಗಿ ಹಾಗೂ ನರಸಪ್ಪ ತುಕಾರಾಮ್ ರೇಕುಳಗಿ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ.

ಮಾಡಿ